ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅಂದ್ರೆ ಬಹುತೇಕ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರುತ್ತದ. ಎಲ್ಲೋ ಒಂದೆರಡು ಕಡೆ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಮಳೆಯ ಸಾಧ್ಯತೆಗಳು ಕಡಿಮೆ. ಒಂದ್ ವೇಳೆ ಮಧ್ಯಾಹ್ನದ ನಂತರ ಗುಡುಗು ಮಿಂಚಿನ ವಾತಾವರಣ ಕಂಡುಬಂತು ಅಂತಂದ್ರೆ ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನು ತಾವು ಕೈಗೊಳ್ಳಬೇಕು ಮತ್ತು ಜಾಗ್ರತೆಯನ್ನ ವಹಿಸಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಈಗ ಮಣ್ಣಿನ ಮಗ ರೈತರಾದ ಹನುಮಂತಪ್ಪ ಬೆಳಗುಂಟಿ ಅವರೊಂದಿಗಿನ ಸಂದರ್ಶನ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ಕೃಷಿ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತು ಅಫ್ಜಲ್ಪುರ್ ತಾಲೂಕಿನ ಹಸಿರುಗುಂಡಿಗಿ ಗ್ರಾಮದ ರೈತರಾದ ಹನುಮಂತಪ್ಪ ಬೆಳಗುಂಪಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣಂತ. ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ರೈತರು ರೈತಾಪಿ ಕೆಲಸ ಮಾಡೋದ್ರ ಜೊತೆಗೇನೆ ಮಾರ್ಕೆಟಿಂಗ್ ಕೂಡ ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗ ತಜ್ಞರು ಕೂಡ ಇದನ್ನೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ರೈತರು ಮಾರ್ಕೆಟ್ ಮಾಡಬೇಕು, ನಮ್ಮ ರೈತರು ಆರ್ಥಿಕತೆಯನ್ನ ಅಧ್ಯಯನ ಮಾಡಬೇಕು ಮತ್ತೆ ಹೆಚ್ಚಿನ ಲಾಭ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಬಹಳ ಕಷ್ಟಪಟ್ಟು ಈ ಬೆಳೆಯನ್ನ ಬೆಳೆದಿರ್ತಾರೆ ಮತ್ತೆ ಅದಕ್ಕೆ ಯೋಗ್ಯ ಬೆಲೆ ಬರಬೇಕು ಅಂತಂದ್ರೆ ನಾವು ಮಾರ್ಕೆಟ್ ಅನ್ನ ಸ್ಟಡಿ ಮಾಡಬೇಕಾಗ್ತದೆ. ಹೊಸ ಹೊಸ ಯೋಜನೆಗಳನ್ನ ನಾವು ಮಾಡಿ ನಮಗೆ ನಾವೇ ಹೆಲ್ಪ್ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನ ನಾವು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗ್ತದೆ. ಇಂಥ ಒಂದು ಸನ್ನಿವೇಶದೊಳಗ ನಾವು ಇವತ್ತ ತಮಗೆ ಅಫ್ಜಲ್ಪುರ್ ತಾಲೂಕು ಹಸಿರುಗುಂಡಿಗಿಯ ಅನುಭವಸ್ಥ ರೈತರಾಗಿರುವಂತಹ ಹನುಮಂತಪ್ಪ ಬೆಳಗುಂಪಿ ಅವರನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಈಗ ಬೆಳಗುಂಪಿ ಅವರು ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಹನುಮಂತಪ್ಪ ಬೆಳಗುಂಪಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕಳೆದ ಅನೇಕ ವರ್ಷಗಳಿಂದ ಹನುಮಂತಪ್ಪ ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿ ಮಾಡೋದಷ್ಟೇ ಅಲ್ಲದೆ ಸಾವಯವ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿ ಅವರು ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಯಾಕೆ ಅವರು ಸಾವಯವ ಕೃಷಿಗೆ ಇಳಿದ್ರು ಮತ್ತು ಈಗೇನು ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ಪದ್ಧತಿಯನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಮತ್ತು ಯಾವ ಆಧಾರದ ಮೇಲೆ ಅವರು ಈ ಒಂದು ಕೃಷಿಯನ್ನ ತಗೊಂಡು ಹೊಂಟಿದ್ದಾರೆ ಮುಂದೆ ಅನ್ನೋದ್ರ ಬಗ್ಗೆ ನಾವು ಅವರ ಅನುಭವಗಳನ್ನ ಕೇಳೋಣ. ಹನುಮಂತಪ್ಪ ಅವರೇ, ಮೊದಲೇದಾಗಿ ನಮಗೆ ಹೇಳ್ರಿ, ಸಾವಯವ ಕೃಷಿ ಅನ್ನುವಂಥದ್ದು ಏನದ? ಅದು ಮೊದಲ ತಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ತಾವು ಮಾಡ್ತಾ ಇದ್ರಿ, ತಂದೆ ತಾಯಿ ಮಾಡ್ಕೊಂಡು ಬಂದಂತಹ ಒಂದು ಏನು ವೃತ್ತಿ ಇತ್ತು, ಅದನ್ನ ನೀವು ಕಾಯಕವನ್ನ ಮುಂದುವರೆಸಿಕೊಂಡು ಹೋಗ್ತಾ ಇದ್ರಿ. ಆದ್ರೆ ಸಾವಯವ ಕೃಷಿನೇ ಮಾಡಬೇಕು, ಅದರಿಂದ ನಾವು ನಮ್ಮ ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಅವರಿಗೆ ಒಂದು ಒಳ್ಳೆ ಆಹಾರವನ್ನು ಕೊಡಬೇಕು ಅನ್ನುವಂತಹ ಒಂದು ಯೋಜನೆ ಬಂದು ಈ ಎಲ್ಲ ಕಳೆದ ಸುಮಾರು ವರ್ಷಗಳಲ್ಲಿ ಒಂದು ಅದ್ಭುತವಾದಂತಹ ಒಂದು ಬೆಳವಣಿಗೆಯನ್ನ ತಾವು ಮಾಡಿದ್ದೀರಿ, ಇದು ಹೆಂಗ್ ಸಾಧ್ಯ ಆಯ್ತು? ನಾನು ಸ್ನಾತಕೋತ್ತರ ಪದವಿ ಮುಗಿಸಿ ಅಂದ್ರೆ MSW ಮುಗಿಸಿ 26 ವರ್ಷ ಈ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಈ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋಣ, ನಾನು ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕೌನ್ಸಿಲಿಂಗ್ ಒಂದು ಕೆಲಸವನ್ನ ಸಿಕ್ತು ನನಗೆ. ಆವಾಗ ನನ್ನ ಜೊತೆಗೆ ಒಂದು 100 ಪೇಷಂಟ್ ಇದ್ದು, 100 ಪೇಷಂಟ್ ಅಲ್ಲಿ 68 ಪೇಷಂಟ್ ಈ ಗುಟ್ಕಾ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬಂದಿತ್ತು. ಈ 32 ಜನ ಏನು ತಿಂದಿಲ್ಲ, ಗುಟ್ಕಾ ಇಲ್ಲ, ಸಿಗರೇಟ್ ಇಲ್ಲ, ಯಾವುದು ಸೇರಲಾರದೆ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಅವರ ಒಂದು ಪ್ರಶ್ನೆ ನನಗೆ ತಿಳಿಲಾರ್ದಂಗೆ, ನಮ್ಗೆ ಯಾಕೆ ಬಂತು, ನಾವೇನು ತಿಂದಿಲ್ಲ, ಗುಟ್ಕಾ ಇಲ್ಲ, ಸಿಗರೇಟ್ ಇಲ್ಲ, ಏನಿಲ್ಲ, ಯಾಕೆ ಬಂತು ಅಂತ ಅವ್ರು ಪ್ರಶ್ನೆ ಮಾಡಿದಾಗ ನಾನು ಡಾಕ್ಟರ್ ಎದುರಿಟ್ಟೆ. ಡಾಕ್ಟರ್ ಏನಂದ್ರೆ, ಇವ್ರದ್ದು ಆಹಾರ ಒಂದು ಪದ್ಧತಿಯನ್ನ ನೀವು ಅಧ್ಯಯನ ಮಾಡ್ರಿ, ಏನೇನು 5 ವರ್ಷದಲ್ಲಿ ತಿಂದಾರ, ಫ್ರೂಟ್ಸ್, ಗ್ರೇನ್ಸ್, ವೆಜಿಟೇಬಲ್ಸ್, ಕಾಳುಗಳು, ಧಾನ್ಯಗಳು ಮತ್ತು ಕಾಯಿಪಲ್ಯಗಳನ್ನು ತಂದು ಲ್ಯಾಬಿಗೆ ಕೊಡ್ರಂದಾಗ ಆ ಲ್ಯಾಬಿಗೆ ಕೊಟ್ಟಾಗ ಕೆಮಿಕಲ್ ಟ್ರೆಸ್ ಆಯ್ತು. ಸೊ ಆ ಕಾಯಿಪಲ್ಯ, ಗ್ರೇನ್ಸ್ ಮತ್ತು ವೆಜಿಟೇಬಲ್ ಇದರಲ್ಲಿ ಕೆಮಿಕಲ್ ಬಂದಿರೋದ್ರಿಂದ ಡಾಕ್ಟರ್ ಒಂದು ಕನ್ಕ್ಲೂಷನ್ ಏನ್ ಬಂದ್ರು ಆ ಸ್ಟಡಿ ರಿಪೋರ್ಟ್ ಅಂದ್ರೆ, ನಾವು ತಿನ್ನುವಂತ ಆಹಾರದಲ್ಲಿನೇ ವಿಷಯ ಇದೆ, ಅದು ಒಂದು ಕಾರಣ ಇವರಿಗೆ ಕ್ಯಾನ್ಸರ್ ಬಂದಿದ್ದು ಅಂತ ನಿರ್ಧಾರ ಆದಾಗ ನಾನು ಆವಾಗ 87,000 ರೂಪಾಯಿ ಪಗಾರ ತೊಳ್ತಿದ್ದೆ. ಸೊ ಆವಾಗ ನನ್ನ ಮೈಂಡ್ ಟರ್ನ್ ಆಗಿ, ನಾನ್ ಯಾಕೆ ಕಲಬುರಗಿಯಲ್ಲಿ ಸುಮಾರು 1,000 ಜನಕ್ಕೆ ನಾನು ಯಾವುದೇ ವಿಷಮುಕ್ತ ಆಹಾರವನ್ನ ಕೊಡಬಹುದಲ್ಲ ಅಂತ ನಂದು ನಾನೇ ಪ್ರಶ್ನೆ ಮಾಡಿಕೊಂಡು ನನ್ನ ಒಂದು ಹೊಲದಲ್ಲಿ ಹಿರಿಯರ ಮಾಡಿದಂತಹ ಹೊಲದಲ್ಲಿ ನಾನು ಸಾವಯವ ಕೃಷಿಗೆ ಇಳಿದು ಅವಾಗೆ ಪಣತೊಟ್ಟೆ. ಏನ್ ಪಣತೊಟ್ಟೆ ಅಂದ್ರೆ ನಾನೇ ಹಚ್ಚಬೇಕು, ನಾನೇ ಬೆಳಿಬೇಕು, ನಾನೇ ಕಡಿಬೇಕು, ನಾನೇ ಹಣ್ಣು ಮಾಡಬೇಕು, ನಾನೇ ಮಾರಬೇಕು. ಅಂದ್ರೆ ಉತ್ಪಾದನೆಯಿಂದ ಗ್ರಾಹಕನ ಬಾಯಿ ತಳಕನು ನಾನೇ ಇರಬೇಕನ್ನೋ ಉದ್ದೇಶದಿಂದ ನಾನು ಮೊದಲು 2 ಎಕರೆಯಿಂದ ಪ್ರಾರಂಭ ಮಾಡಿ 22 ಎಕರೆ ಸಾವಯವ ಪದ್ಧತಿಯಲ್ಲಿ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಕರ್ನಾಟಕ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಸರ್ಟಿಫೈಡ್ ನನ್ನ ಇಡೀ ತೋಟ ಆಗಿದೆ. ನಂದು 22 ಎಕರೆ ಹೊಲ, 22 ಎಕರೆಯಲ್ಲಿ 7 ಎಕರೆ ನೀರಾವರಿ ಇದೆ, ಉಳಿದ ಒಣ ಬೇಸಾಯ. ಈ ನೀರಾವರಿಯಲ್ಲಿ 2 ಎಕರೆ ನಾನು ಮಾಡಲ್ ಆಗಿ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಇದಕ್ಕೆ ಕೇಳಿದೆ. ಫಸ್ಟ್ 2 ಎಕರೆಯಲ್ಲಿ 100 ಮಾವಿನ ಗಿಡ, 100 ಚಿಕ್ಕು, 500 ಪೇರು, 15 ನೀಲ್ದಣ್ಣ, 50 ಸೀತಾಫಲ, 100 ತೆಂಗಿನ ಗಿಡ, 100 ಮಾವಿನ ಗಿಡ, 100 ನಿಂಬಿ ಗಿಡ, 200 ಸಾಗೋನಿ, ಅದರಾಗೆ 130 ಬಾಳಿ, ಮತ್ತು ಅದರಾಗೆ ಎರೆಹುಳ ಗೊಬ್ಬರ ಘಟಕಗಳನ್ನು ಮಾಡಿದ್ದೀನಿ ಒಂದು 52. ಅಲ್ಲಿಂದ ಅದರಾಗೆ 140 ಕುರಿ ಸಾಕಿದ್ದೀನಿ. ಮತ್ತೆ ಅದರಾಗೆ ಒಂದು ದಾಲ್ ಮಿಲ್, ತೊಗರಿ ಬೆಳಿತೀವಿ ಸಾವಯವ, ತೊಗರಿ ಬೆಳೆದು ಬೇಳೆ ಮಾಡಿ ನಾನೇ ಮಾರ್ಬೇಕನ್ನೋ ಉದ್ದೇಶ ಒಂದು ಸಣ್ಣ ದಾಲ್ ಮಿಲ್ ಹಾಕಿದೀವಿ. ಅದರಾಗೆ ಶಾವಿಗೆ ಮಷೀನ್ ಹಾಕಿದೀವಿ, ಅಂದ್ರೆ ನಾವೇ ಗೋಧಿ ಬೆಳೆದು ನಾವೇ ಶಾವಿಗೆ ಮಾಡಿ ನಾವೇ ಮಾರ್ತೀವಿ. ಉತ್ಪಾದನೆಯಿಂದ ಮಾರುಕಟ್ಟೆವರೆಗೂ ಸತ್ಯಕ್ಕೆ ನಾನೇ ಮಾಡ್ಬೇಕನ್ನೋ ಉದ್ದೇಶದಿಂದ ಇದನ್ನ ಸಾವಯವ ಕೃಷಿಯಲ್ಲಿ ನಡೆದು ಬಂದಂತ ದಾರಿ ಆಗಿತ್ತು. ಒಂದು ಪ್ರಶ್ನೆ ಜನರಲ್ಲಿ ಏನ್ ಬರ್ತಾ, ಹೌದಪ್ಪ ನೀವು ಕೆಮಿಕಲ್ ಇಲ್ಲ ಏನು ಇಲ್ಲ ಅಂದ್ರೆ ಯಾವ ರೀತಿ ಬೆಳಿತೀರಿ? ಬರೋಬ್ಬರಿ. ಸೊ ನನ್ನ ಒಂದು ಸಂಶೋಧನೆಯಲ್ಲೇ ತೊಡಗಿದೆ ನಾನು. ತೊಡಗಿ ನಾನು ಇವತ್ತು ನನ್ನ ತೋಟದಲ್ಲಿ 18 ಸಾವಯವ ಔಷಧಗಳನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪಂಚಗವ್ಯ, ಜೀವಾಮೃತ, ಅಗ್ನಿಯಸ್ತ್ರ, ನೀಮಾಸ್ತ್ರ, ದಶಪರ್ಣಿ, ಗೋಕೃಪ ಜಲ, ವೇಸ್ಟ್ ಡಿಕಂಪೋಸರ್, ಎಗ್ಗೈಲು, ಫಿಶ್ ಆಯಿಲು, ಸ್ವೀಟ್ ಎಗ್ಗೈಲು, ಸೊ ಲೆಕ್ಟಿಕ್ ಆಸಿಡ್, ಹ್ಯೂಮಿಕ್ ಆಸಿಡ್, ಇದೆಲ್ಲ ಸ್ವಂತ ನಾವೇ ತಯಾರು ಮಾಡಿ ಮತ್ತೆ ಎನ್ರಿಚ್ ಎರೆಹುಳ ಗೊಬ್ಬರ ಮಾಡಿದ್ದೀನಿ. ಅಂದ್ರೆ ಯಾವುದೇ ಒಂದು ಖರ್ಚಿಲ್ಲದೆ ನಾನು ಎರೆಹುಳ ಗೊಬ್ಬರದ ಘಟಕಗಳಿವೆ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು 2 ವರ್ಷದಿಂದ ಹೇಳಿದ್ರು ಡಬ್ಲಿಂಗ್ ದ ಇನ್ಕಮ್. ಸೊ ನಾನು ಯಾವುದೇ ಖರ್ಚಿಲ್ಲದೆ ನಾನು ಡಬಲ್ ಇನ್ಕಮ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಗಿಡ ಇವೆ, ಗಿಡ ಹಣ್ಣು ಕೊಡ್ತಾವ, ಕೆಳಗೆ ಎರೆಹುಳ ಘಟಕಗಳವ, ಕೆಳಗೆ ಎರೆಹುಳ ಗೊಬ್ಬರ. ಸೊ ಅದನ್ನ ಎನ್ರಿಚ್ ಯಾವ ರೀತಿ ಮಾಡ್ಬೇಕಂತೇಳಿ ಒಂದು ತಲೆ ಓಡಿ, ಆ ಎನ್ರಿಚ್ ಅಲ್ಲೇ ನಾನು ಎರೆಹುಳಿಗೆ ಬಂದಂತ ಗೊಬ್ಬರವನ್ನ ಸೋಸಿ ಅದಕ್ಕೆ ಮತ್ತೆ ನಾನು ಪಂಚಗವ್ಯ, ಜೀವಾಮೃತ, ಗೋಕೃಪ ಜಲ, ವೇಸ್ಟ್ ಡಿಕಂಪೋಸರು, ಟ್ರೈಕೋಡ್ರಮ, ರೈಸೋಬಿಮು, PSB, ಅಜೋಬ್ಯಾಕ್ಟೀರಿಯಾ, ಬೆವೇರಿಯಾ ಎಲ್ಲ ಮಿಕ್ಸ್ ಮಾಡಿ ಎನ್ರಿಚ್ಡ್ ಗೊಬ್ಬರ ಮಾಡಿ ನನ್ನ ತೋಟಕ್ಕೂ ಉಪಯೋಗ ಮಾಡ್ತೀನಿ. ಯಾರು ರೈತರು ಬಂದು ತಗೊಂಡ್ರೆ ಅವರಿನೂ ಕೊಡ್ತೀನಿ. ಇನ್ನೊಂದು ಅದೇ ಎರೆಹುಳ ಗೊಬ್ಬರದಿಂದ ನಾನು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರೀಪೋಟಿಂಗ್ ವರ್ಕ್ ತೋತಾ ಇದ್ದೀನಿ. ಈಗೆಲ್ಲ ಗುಲ್ಬರ್ಗದಲ್ಲಿ ಜನರಿಗೆ ಪಾಟಿಂಗ್ ಅದ, ಆ ಪಾಟಿಂಗ್ ರೀಪೋಟಿಂಗ್ ಇದನ್ನ ಉಪಯೋಗ ಮಾಡಿ ಮತ್ತೆ ರೀಪೋಟಿಂಗ್ ಕೆಲಸನು ನಾನು ಈ ಗುಲ್ಬರ್ಗ ಜನರಿಗೆ ಮಾಡ್ತಾ ಇದ್ದೀನಿ. ಅಂದ್ರೆ ಈಗೇನು ತಾವು ಶ್ರೀಮಂತಗೊಳಿಸಿದಂತ ಏನು ಎರೆ ಗೊಬ್ಬರ ಅದಲ್ಲ, ಅದ್ರದ ಫಲಿತಾಂಶ ಬಹಳ ಚಲೋ ಅದಂತೀರಿ ಸರ್? ಅದು ನಮ್ಗೆ ಹೆಣ್ಮಕ್ಳಿಗೆ ಬಂಗಾರ ಎಷ್ಟು ಖರೀದಿ ಮಾಡಿದ್ರೆ ಸಂತೋಷ ಅನಿಸ್ತದ, ಆ ಗಿಡಗಳಿಗೂ ಆ ಬೆಳೆಗಳಿಗೂ ಆ ಎರೆಹುಳ ಗೊಬ್ಬರ ಅಂದ್ರೆ ಸಂತೋಷ. ಆ ಲೆಕ್ಕದಲ್ಲಿ ನಾವು ಅಳದ್ರೆ ಎರೆಹುಳ ಗೊಬ್ಬರಕ್ಕಿಂತ ಬೇರೆ ಯಾವುದು ಇಲ್ಲ, ಅಡ್ಡಿ ಇಲ್ಲ. ಈಗ ತಾವೇನು ಎನ್ರಿಚ್ ಮಾಡಿದ್ರಲ್ಲ, ಎನ್ರಿಚ್ ಮಾಡುವಂತಹ ಒಂದು ಸಂದರ್ಭದೊಳಗ ಇಷ್ಟು ಪ್ರಮಾಣದೊಳಗ ಈ ಬೆವೇರಿಯಾ ಕೂಡಿಸಬೇಕು, ಇಷ್ಟು ಪ್ರಮಾಣದೊಳಗೆ ಅಸ್ಟೋಬ್ಯಾಕ್ಟರ್ ಕೂಡಿಸಬೇಕು ಅಂತ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ಅಥವಾ ವಿಜ್ಞಾನಿಗಳ ಸಹಾಯ ಇದೆ? ನಾವು ಎರೆಹುಳ ಗೊಬ್ಬರ ಮಾಡಿದ್ರೆ ನಮ್ಮ ರಾಜು ತೆಗೇಳಿ ಸರ್ ಅವರು ಮಾರ್ಗದರ್ಶನದಲ್ಲಿ 1 ಕ್ವಿಂಟಲ್ ಎಷ್ಟು ಬೇವೇರಿ ಕಲಿಸಬೇಕು, ಎಷ್ಟು ಟ್ರೈಕೋಡ್ರಮಾ ಕಲಿಸಬೇಕು ನಮ್ಮ ವಿಜ್ಞಾನಿಗಳು ಹಾಕಿ ಕೊಟ್ಟಿರ್ತಾರೆ. ಪಂಚಗವ್ಯ ಎಷ್ಟು ಕಲಿಸಬೇಕು, 1 ಎಕರೆಗೆ ನಾವು ಇದು ಹೊಡಿತಿದ್ದೆ ಅಂದ್ರೆ 200 ಲೀಟರ್ ಜೀವಾಮೃತ ಕೊಡಬೇಕು, 200 ಲೀಟರ್ ಪಂಚಗವ್ಯ ಕೊಡಬೇಕು. ಈ ತರ ಅವರು ಒಂದು ಹಾಕಿ ಕೊಟ್ಟಂಗೆ ಅದಕ್ಕೆ ಮಿಕ್ಸ್ ಮಾಡಿ ನಾವು ತಯಾರು ಮಾಡಿ ನಾವು ಬೆಳೆಗಳಿಗೆ ಕೊಡ್ತೀವಿ. ಅದರದ್ದು ಫಲಿತಾಂಶ ಅಂತೂ ಬಹಳ ಚಲೋ. ನಾನು 16 ವರ್ಷ ಆಯ್ತು ಇವತ್ತು DAP ಯೂರಿಯಾ ಬಿಟ್ಟು, ಅದ್ರ ಮೇಲೆ ನನ್ನ ಗಿಡ ನೀವು ಬಂದ್ ನೋಡ್ರಿ. ಯಾರಾದ್ರೂ ಬಂದ್ರೆ ಮೊನ್ನೆ ನಮ್ಮ DD ಅಗ್ರಿಕಲ್ಚರ್ ಬಂದ್ ಏನ್ರಿ ಹನುಮಂತಪುರ ತೋಟದಲ್ಲಿ ACನೇ ಬೇಕಾಗಿಲ್ಲ ಅಂದ್ರೆ, ಮೊನ್ನೆ ಮಣ್ಣಿನ ದಿನಾಚರಣೆ ನನ್ನ ತೋಟದಲ್ಲಿ ಮಾಡಿದ್ರು. ಸೊ ಮಣ್ಣಿನ ದಿನಾಚರಣೆ ಮಾಡಿದಾಗ ACನೇ ಬೇಕಾಗಿಲ್ಲ ಹನುಮಂತಪುರ, ನೀವು ಹೆಂಗ್ ಮಾಡಿರಿದು ಅಂತೇಳಿ ನನ್ನನ್ನ ಪ್ರಶ್ನೆ ಮಾಡಂತ ಒಂದು ಮಾಡಿ ತೋರಿಸಿದ್ದೀನಿ. ಅಂದ್ರೆ ಈಗ ನಿಮ್ಮ ಸಂಪೂರ್ಣ ಹೊಲದ ಆರೋಗ್ಯ ಏನದ, ಬಹಳ ಸುಸ್ಥಿತಿ ಒಳಗದ, ಬಹಳ ಸುಧಾರಣೆ ಆಗ್ಯದ ಅಂತ ಹೇಳಿದ್ರಿ. ಅದ್ಭುತ ಆಗಿದೆ ಸರ್. ಮೊದಲು ನಾವ್ ಇಬ್ರು ಅಣ್ಣತಮ್ಮದರು, ಬೇರೆ ಆದಾಗ ನೀವು ಕಲ್ಲಿನ ಕಣಿ ಇದ್ದಂಗೆ ಇತ್ತು ನನ್ನ ತೋಟ, ಇವತ್ ನೀವು ಬಂದು ಹಿಡಿದು ನೋಡ್ರಿ ಬೆಣ್ಣಿ ಆದಂಗ ಅದ, ಬರೀ ಸಾವಯವದಲ್ಲಿ ಇದರಲ್ಲಿಂದ ಅದು ಬಂದಿದ್ದು. ಈಗೇನು ತಾವು ಸಮಗ್ರ ಕೃಷಿ ಮಾಡಿರಿ, ಒಂದಕ್ಕೊಂದು ಪೂರಕವಾದಂತಹ ಒಂದು ಕೃಷಿ ಪದ್ಧತಿಗಳಿವೆಲ್ಲ? ಹೌದ್ ಸರ್, ಒಂದಕ್ಕೊಂದು. ಈಗ ನನ್ನ ಬಳಿ 2 ಎತ್ತುಗಳವ, 1 ಆಕಳದ, 1 ಹೋರಿಯದ, ಅದರಲ್ಲಿಂದ ನನ್ನ ಸಾವಯವ ಬೆಳಿಲಿಕ್ಕೆ ನನ್ಗೆ ಅನುಕೂಲ ಆಯ್ತು. ಕುರಿಯವ 40 ಕುರಿ. ನನ್ನ ತೋಟದಲ್ಲಿ 22 ಎಕರೆ ಬಂದಂತ ಯಾವುದೇ ವೇಸ್ಟ್ ಅನ್ನ ವೇಸ್ಟ್ ಮಾಡಲ್ಲ. ಒಂದ್ ಎಲಿಗೂ ಸದ್ಯಕ್ಕೆ ನನಗೆ ದುಡ್ಡು ಸಿಗ್ತದ. ವೇಸ್ಟ್ ಆದಂತ ಎಲಿ ಮತ್ತೆ ತೆಂಗಿನ ಗರಿಗಳು ಎಲ್ಲ ಹೋಗೋದು ಎರೆಹುಳ ಗೊಬ್ಬರ ಆಗ್ತದ. ಆ ಎರೆಹುಳ ಗೊಬ್ಬರದಿಂದ ಮತ್ತೆ ಬೈ ಪ್ರಾಡಕ್ಟ್ ಆಗ್ತದೆ. ಮತ್ತೆ ಎರೆಹುಳ ಗೊಬ್ಬರ ಅಲ್ಲದೆ ನನಗೆ ಇನ್ಕಮ್ ಏನಂದ್ರೆ ಎರೆಹುಳದ್ದು. ಈ ಒಂದೇ ವರ್ಷದಲ್ಲಿ ನಾನು 125 ಕಿಲೋ ಬ್ಯಾಗ್ದು 175 ಚೀಲ ನಾನು ಸೇಲ್ ಮಾಡಿದೀನಿ ನನ್ನ ತೋಟ ಕೊಡ್ಕೊಂಡು. ಏನು ಇಲ್ಲ ಅಂದ್ರೆ ಒಂದು 40 ಕಿಲೋ ಎರೆಹುಳವನ್ನ ನಾನು ರೈತರಿಗೆ ಕೊಟ್ಟಿದ್ದೀನಿ. ಸೊ ಅದರಿಂದ ಸ್ವಲ್ಪ ಇನ್ಕಮ್ ನನಗಾಗಿದೆ. ಇನ್ಕಮ್ ದೃಷ್ಟಿಯನ್ನು ನೋಡಿದಾಗ ನನ್ನ ಹೊಲ ಸುಸ್ತಿರ ಅಲ್ದೇನೆ ನಾನು ಒಂದು ಆದಾಯ ಬರುವಂತ ಒಂದು ಇದನ್ನ ಮಾಡ್ಕೊಂಡಿದ್ದೀನಿ. ಹೊಲದ ಎಲ್ಲಾ ಏನು ಕಾಂಪೋನೆಂಟ್ಸ್ ಅದಾವ ಅದರಿಂದ ನಿಮಗೆ ಆದಾಯ ಬರುವಂತಹದ್ದು ಒಂದು ವ್ಯವಸ್ಥೆ ಈಗ ಸದ್ಯಕ್ಕದ ಒಂದ್ ಸರ್. ಇನ್ನು ಎರಡನೇದ್ದು ನಾನು ಅದು ತರಬೇತಿ ಕೇಂದ್ರ ಮಾಡ್ಕೊಂಡಿದ್ದೀನಿ. ಆ ಹೊಲವನ್ನೇ ತರಬೇತಿ ಕೇಂದ್ರ ಮಾಡಿ ಸುಮಾರು ತಿಂಗಳಿಗೆ ಏನಿಲ್ಲ ಅಂದ್ರೆ 2-3 ಬ್ಯಾಚ್ ಸಾವಯವ ತರಬೇತಿಗೆ ಬರ್ತಾರೆ. ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಬರ್ತಾರ, ಮತ್ತೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕರ್ಕೊಂಡ್ ಬರ್ತಾರೆ, ಡಿಟಿಸಿ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ದಿಂದ ಕರ್ಕೊಂಡ್ ಬರ್ತಾರ, ದೇಸಿ ಬ್ಯಾಚ್ ಅಂತ ಅವ್ರಿಗೆ ಕರ್ಕೊಂಡ್ ಬರ್ತಾರ. ಮೊನ್ನೆ ಬಾಗಲಕೋಟದವರು ಡಿಟಿಡಿಸಿ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಬಾಗಲಕೋಟದವರು ಫಾರ್ಮರ್ಸ್ ಕರ್ಕೊಂಡ್ ಬಂದು ಟ್ರೈನಿಂಗ್ ತಗೊಂಡೋಗಿದ್ದಾರೆ. ನನ್ನ ಉದ್ದೇಶ ಮುಂದೆ ಇದು ಟ್ರೈನಿಂಗ್ ಸೆಂಟರ್ ಆಗಬೇಕು. ಒಬ್ಬ ರೈತ ಒಳಗ್ ಬಂದಂದ್ರೆ ನನ್ನ ತೋಟದಲ್ಲಿ ಬಂದಂದ್ರೆ ಅವನ ಉತ್ಪಾದನೆಯಿಂದ ಮಾರುಕಟ್ಟೆಯವರೆಗೆ ಕಲ್ತು ಹೋಗ್ಬೇಕು. ಕಲ್ತು ಹೋಗಿ ಅವನು 2 ಎಕರೆದಲ್ಲಿ ನನ್ನ ಜೀವನ ಅದ್ಭುತವಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಸ್ಯಾಲ್ರಿ ತೋತಾನ ಆ ಸ್ಯಾಲ್ರಿ 2 ಎಕರೆದಲ್ಲಿ ಹಾಕೊಳ್ಳುವಂತ ತೋರಿಸಿಕೊಟ್ಟಿದ್ದೀನಿ. ಈಗೇನು ತಾವು ತಮ್ಮ ಹೊಲ ಏನದ ತರಬೇತಿ ಕೇಂದ್ರ ಆಗ್ಯದ ಅನ್ನುವಂತ ಮಾತು ಹೇಳಿದ್ರಿ, ಬಹಳ ಖುಷಿ ಆಯ್ತು ಇದನ್ನ ಕೇಳಿ. ನಮ್ಮ ಕೃಷಿ ವಿದ್ಯಾರ್ಥಿಗಳಿರಬಹುದು, ತೋಟಗಾರಿಕಾ ವಿದ್ಯಾರ್ಥಿಗಳಿರಬಹುದು, ಡೈರಿ ಸೈನ್ಸ್ ವಿದ್ಯಾರ್ಥಿಗಳಿರಬಹುದು, ವೆಟರ್ನರಿ ವಿದ್ಯಾರ್ಥಿಗಳಿರಬಹುದು, ಅವರಿಗೆ ನಿಮ್ಮ ತೋಟದೊಳಗ ಕೆಲಸ ಮಾಡಿ ಅನುಭವ ಗಳಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಅದಾವ ಅಂತ ಹೇಳಿ ಅಂತ ಅನಿಸ್ತದ. ಯಾಕಪ್ಪ ಅಂತಂದ್ರೆ ಅವರಿಗೂ ಒಂದು ಕೋರ್ಸ್ ಇರ್ತದ, ಆ ಕೋರ್ಸ್ ನಲ್ಲಿ ಅವರು ಹಳ್ಳಿ ಒಳಗ ಇರಬೇಕು, ಅಲ್ಲಿ ಜನಜೀವನವನ್ನು ನೋಡಬೇಕು, ರೈತ ಜೀವನವನ್ನು ನೋಡಬೇಕು, ರೈತರ ಪದ್ಧತಿಗಳನ್ನು ನೋಡಬೇಕು, ಅವರಿಗೆ ಸಹಾಯನೂ ಮಾಡಬೇಕು, ಅದರ ಜೊತೆಗೆ ತಾವು ಕೂಡ ಕಲಿಬೇಕು. ಈ ಒಂದು ಶಿಕ್ಷಣ ನೀಡುವಂತಹ ಒಂದು ಕೆಲಸ ವಿದ್ಯಾರ್ಥಿಗಳಿಗೆ ಅವರ ಕೋರ್ಸ್ ಏನದ ಅದರ ಪ್ರಕಾರನೇ ಶಿಕ್ಷಣ ನೀಡುವಂತಹ ಒಂದು ಕೋರ್ಸ್ ನಿಮ್ಮ ಹೊಲ ಯಾಕಾಗಬಾರದು? ಡೆಫಿನೆಟ್ಲಿ ಸರ್. ಅಂದ್ರೆ ಅವ್ರದ್ದು ಏನು ಫೈನಲ್ ಇಯರ್ ಒಂದು ಕೋರ್ಸ್ ಇರ್ತದ ಹಳ್ಳಿ ಒಳಗ ಇರುವಂತದ್ದು, ಒಂದು 10-15 ದಿವಸ ಅವ್ರು ನಿಮ್ಮ ಹೊಲದೊಳಗೆ ದುಡಿದ್ರಪ್ಪ ಅಂತಂದ್ರೆ ಅದು 2-way ಇದು ಆಗ್ತದ. ಅದೇ ಸರ್, ಈ ಸದ್ಯ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಲಬುರಗಿ ಅವರು ಬಂದೋಗಿದ್ದಾರೆ. ಸೊ ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ವಿದ್ಯಾರ್ಥಿಗಳನ್ನು ಬಂದೋಗಿದ್ದಾರೆ. ನೀವು ಏನ್ ಹೇಳಿದ್ರಲ್ಲ ಅದನ್ನೇ ಮುಂದುವರ್ಸಿಕೊಂಡು ಹೋಗುವಂತ ಒಂದು ಆ ತೋಟ ಆಗಬೇಕು ಅಂತ. ಸೊ ನನ್ನ ಬಳಿ ಬಂದು ವಿದ್ಯಾರ್ಥಿಗಳು ಕಲಿತು ಅವ್ರು ಹೋಗುವಂತ ಒಂದು ಎಲ್ಲಾ ಸೌಕರ್ಯಗಳು ಅಲ್ಲಿ ಮಾಡಬೇಕನ್ನೋ ಪ್ಲಾನ್ ಇದೆ. ಈಗ 50% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ತೋಟದಲ್ಲಿ ಒಂದು ರೆಸಿಡೆನ್ಸಿಯಲ್ ಸ್ವಲ್ಪ ಒಂದು ಮನೆ ಇದೆ, ಬಟ್ ಅದನ್ನ ನಾನು ಇನ್ನು ಮುಂದೆ ನನ್ನ ತೋಟವನ್ನೇ ಟೂರಿಸಂ ಅಲ್ಲಿ ತಂದು ಸೊ ಒಂದು ಟ್ರೈನಿಂಗ್ ಸೆಂಟರ್ ಆಗಿ ಸೊ ಬಂದಂತ ಜನರಿಗೆ ಇಳ್ಕೊಳಕ್ ವ್ಯವಸ್ಥೆ ಮಾಡಿ ಮತ್ತೆ ಇದು ಟೂರಿಸಂ ಅಲ್ಲಿ ತಂದು ಬಂದಂತ ವಿದ್ಯಾರ್ಥಿಗಳು ಕಲಿತು ಮತ್ತೆ ನಿಮ್ಮಂತವ್ರು ಎಲ್ಲರೂ ಬಂದು ಒಂದು ದಿನ ಅಲ್ಲಿ 2 ದಿನ ಅಲ್ಲಿ ತಮ್ಮ ಮಕ್ಕಳಿಗೆ ತಂದು ಒಂದಿನ ಇದ್ದು ಅದಕ್ಕೆ ಎಂಜಾಯ್ ಮಾಡಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಂತದೆ ನಂದು ಪ್ಲಾನ್ ಇದೆ. ಅಂದ್ರೆ ನಿಮ್ಮ ತೋಟ ಒಂದು ಕೃಷಿ ಪ್ರವಾಸೋದ್ಯಮ ಸ್ಥಳ ಆಗ್ತದ ಆಗ್ಬೇಕಂತ ಆಸೆ ಇದೆ. ಎಲ್ಲ ನಿಮ್ಮಂತರ ಆಶೀರ್ವಾದ ಬೇಕು. ಬಹಳ ಸಂತೋಷ. ಹನುಮಂತಪ್ಪ ಅವರು ಬಹಳಷ್ಟು ಆಕ್ಟಿವಿಟಿ ತಾವು ಹಾಕೊಂಡಿದ್ದೀರಿ, ಹೆಂಗ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ ತಾವು? ಸರ್, ನಂದು ಟೈಮಿಂಗ್ಸ್ ನಾ ಮುಂಜಾನೆ 4 ಕೇಳ್ತೀನಿ, 4 ಗಂಟೆಗೆ ಎದ್ದು 4:30 ತನಕ ಫ್ರೆಶ್ ಅಪ್ ಆಗ್ತೀನಿ. 4:30 ನಾನು ಐವನ್ಶಾಯಿಗೆ ಹೋಗ್ತೀನಿ. ಐವನ್ಶಾಯಿ 4:45 ಇರ್ತೀನಿ. 4:45 6 ತನಕ ನನ್ನ ಯೋಗ ಮತ್ತು ವಾಕಿಂಗ್ ಮುಗಿತದ. 6 ಗಂಟೆಗೆ ನಾನೇನು ಊರ್ಲಿಂದ ತರ್ತೀನಿ ಸಾಮಾನುಗಳು, ಅವು ತಂದು 6:00-9:30 ತನಕ ಸೇಲ್ ಮಾಡ್ತೀನಿ. ಐವನ್ಶಾಯಿ ಗೆಸ್ಟ್ ಹೌಸ್ ಕಲಬುರಗಿಯಲ್ಲಿ ಸೇಲ್ ಮಾಡಿ 9 ಮನೆಗೆ ಬರ್ತೀನಿ. ಸ್ವಲ್ಪ ಊಟ ಗಿಟ ಮಾಡಿ ರೆಸ್ಟ್ ಮಾಡ್ತೀನಿ. ಮತ್ತೆ ನಂತರ ಪ್ಯಾಕಿಂಗು ಅದು ಇದು ನನ್ನ ಬೈ ಪ್ರಾಡಕ್ಟ್ ಮಾಡ್ತೀವಿ, ಅದು ಹೇಳಿಲ್ಲ ನಿಮ್ಗೆ ಸೇತೇನೆ. 4 ಗಂಟೆಗೆ ಈಗ ಮತ್ತೆ ಎಲ್ಲ ಪ್ರಾಡಕ್ಟ್ ತಗೊಂಡು ಐವನ್ಶಾಯಿ ಗೆಸ್ಟ್ ಹೌಸ್ ಇಂದ 4 ರಾತ್ರಿ 8 ಸೇಲ್ ಮಾಡ್ಕೊಂಡು ಮನೆಗೆ ಬಂದು ಮೋಟ ಆಡಿ ನಂದು ದಿನನಿತ್ಯ ಇದು. ಸೊ ಇನ್ನೊಂದು ಯಾವ ರೀತಿ ಹೇಳ್ಕೊಂಡಿವಿ ಅಂದ್ರೆ ಬರೀ ಇಷ್ಟೇ ಆಗ್ಬಾರ್ದು. ಈಗ ನಾವು ಮಾವಿನ ಗಿಡ ಬೆಳಿತೀವಿ, ನಿಂಬೆ ಗಿಡ ಅವ ನನ್ನಲ್ಲಿ. ಈ ಮಾವಿನ ಗಿಡದ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿವಿ, ನಿಂಬೆಕಾಯಿ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕ್ತಿವಿ. ನಮ್ಮಲ್ಲಿ ಬೈ ಪ್ರಾಡಕ್ಟ್ ಒಂದು ತೊಗರಿ ಬೇಳೆ, ಒಂದು ಶ್ಯಾವಿಗೆ, ಒಂದು ನಿಂಬಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಇವೆಲ್ಲ ಬೈ ಪ್ರಾಡಕ್ಟ್ ಮಾಡಿ ನಾವೇ ಸ್ವಂತ ಸೇಲ್ ಮಾಡುವಂತ ಇಟ್ಕೊಂಡಿದ್ವಿ. ಈಗೇನು ನೀವು ಮಾರಾಟ ಮಾಡ್ತಾ ಇದ್ದೀರಿ ಉತ್ಪನ್ನಗಳನ್ನ, ಅದಕ್ಕೆ ನೀವೇ ರೇಟ್ ಹಾಕ್ತಾ ಇದ್ದೀರಿ? ಹೌದು, ಇದು ಒಂದು ನನ್ ಖುಷಿ ಅನಿಸ್ತದ. ನಾನೇ ರೇಟ್ ಹಾಕ್ತೀನಿ, ಯಾಕೆ ಮಾರ್ಕೆಟ್ ರೇಟಿಗೂ ನಮ್ ರೇಟಿಗೂ ಯಾವುದು ಫರಕ್ ಇಲ್ಲದಂಗ ಒಂದು 10 ನಂದು ಜಾಸ್ತಿ ಇರ್ತದೆ. ಮಾರ್ಕೆಟ್ ರಿಟೇಲ್ ರೇಟ್ ಏನೇ ಮಾರ್ತಾನ ಕೆಮಿಕಲ್ದು ಅದರಿಂದ 10 ಜಾಸ್ತಿ ಇದೆ. ನಾನು ಒಂದು ಉದಾಹರಣೆ ಶೇರ್ ಮಾಡ್ಕೋತೀನಿ. ಇವತ್ತು ನೀವು ಬಜಾರ್ನಾಗ ನೋಡ್ತೀರಿ, ಬಜಾರ್ ಅಲ್ಲಿ ನಿಮ್ಗೆ ಪೇರು ನೋಡಿದಾಗ ಏನಪ್ಪ ಬಿಡಬಾರ್ದು ಅನಿಸ್ತದೆ. ಹೌದು, ಸೊ ಆ ಒಂದು ಕಲರ್ ಅದು ಯಾವ ಗಿಡದಲ್ಲಿನೂ ಬರ್ಲಕ್ ಸಾಧ್ಯ ಇಲ್ಲ. ನನ್ ಚಾಲೆಂಜ್ ಅದು, ಯಾರು ಮಾಡ್ತಿದ್ರು ಬಂದ್ ಮಾಡಬಹುದು. ನಮ್ಮ ಗಿಡದಲ್ಲಿ ಹಣ್ಣದಂತ ಪೇರು ನಾವು ಒತ್ತುವರೆ ಮೆತ್ತಗ. ಈ ನೀವು ಬಜಾರ್ನ ನೀವು ಹೋದ್ರೆ ಪೇರು ಕೈ ಗಿಡದ ನೋಡ್ರಿ, ಕಲ್ಲು ಇದ್ದಂಗ ಅವು. ಈ ಸದ್ಯ ನೀವು ಪರೀಕ್ಷೆ ಮಾಡೋದು ಕಲ್ಲು. ಸೊ ಇದು ಕೆಮಿಕಲ್ ನಿಂದ ವಿನಃ ಮತ್ತೇನು ಆಲ್ಕಾಲ್. ಅವ್ರೇನ್ ಮಾಡ್ತಾರ ಬಾಗೊಂಡ್ರು ಕಗ್ಗೆ ಕಡದು ಒಂದ್ ಕಡೆ ಇಟ್ಟು ಕೆಮಿಕಲ್ ಹಾಕದ್ರೆ ಫುಲ್ ಕಲರ್ ಬಂದ್ಬಿಡ್ತದ, ಅದನ್ನೇ ಮಾರ್ಕೆಟ್ ಇಗ್ ತರ್ತಾರೆ. ಸೊ ಆ ಒಂದ್ ದೃಷ್ಟಿಯಿಂದ ನನ್ನ ಮಾಲಿಗೂ ಅವ್ರ ಮಾಲಿಗೂ ವ್ಯತ್ಯಾಸ ಇರ್ತದ. ತಿಂದವ್ರು ಸಾಕಷ್ಟು ಫೀಡ್ಬ್ಯಾಕ್ ಕೊಡ್ತಾರ, ನಿಮ್ ಮಾಲ್ನಂಗ್ ಯಾವ್ದು ಇಲ್ಲಪ್ಪ, ಯಾವ ಬಜಾರ್ನಾಗ ಸಿಕ್ಕಲ್ಲ ಅಂತ. ಎಷ್ಟೋ ಮಂದಿ 25 ವರ್ಷ ಚಿಕ್ಕು ತಿನ್ನದ್ ಬಿಟ್ಟವ್ರು ನಮ್ ಚಿಕ್ಕು ಇವತ್ತ ತಿನ್ನಕ್ ಪ್ರಾರಂಭ ಮಾಡಿ. ಅವ್ರು ಹೇಳ್ತಾರೆ ನಾವು 10-10 ವರ್ಷ ಅದ್ನಿಂದ ಚಿಕ್ಕು ತಿಂದಿಲ್ಲಪ್ಪ, ನಿನ್ ಚಿಕ್ಕು ನಾವು ತಿಂತೀವಿ ಅಂತ. ಸೊ ಈ ರೀತಿ ಒಂದು ಫೀಡ್ಬ್ಯಾಕ್ ನಿಂದ ನಂದು ಸೇಲ್ ನಾ ಮಾಡ್ತೀವಿ. ಅಂದ್ರೆ ವರ್ಷ ಪೂರ್ತಿ ಹೇಳಬೇಕು ಅಂತಂದ್ರೆ ಜನವರಿ 1 ತಾರೀಕಿನಿಂದ ಡಿಸೆಂಬರ್ 31 ತನಕ ನೀವು ಬಿಜಿ ಇರ್ತೀರಿ, ಮತ್ತೆ ಪ್ರತಿ ಕ್ಷಣನೂ ಪ್ರತಿ ದಿನಾನು ನಿಮಗೆ ಬೇರೆ ಬೇರೆ ಬೇರೆ ಬೇರೆ ಉತ್ಪನ್ನಗಳು ಸಿಗ್ತಾ ಇರ್ತವೆ, ಹೊಲದಿಂದ ಆದಾಯ ನಿರಂತರವಾಗಿ ಇರ್ತದ ಅನ್ನುವಂಥದ್ದು. ಯಾಕಂದ್ರೆ ನಾನು ಈಗ 87,000 ರೂಪಾಯಿ ಪಗಾರ ತಗೋತಿದ್ದೆ. ಸೊ ನಾನು ಆಲ್ಟರ್ನೇಟಿವ್ ನಾವು ಇದರಲ್ಲಿ ತಗೋಬೇಕನ್ನೋ ಒಂದು ಕಾನ್ಸೆಪ್ಟ್ಲಿಂದ ನಾನು ಹೇಳಿದೆ. ಅದು ಒಂದ್ ಕಡೆ ಇದೆ ನನಗೆ ಏನಪ್ಪ, ನಾನು ಸ್ವಲ್ಪ ಎಕನಾಮಿಕಲಿ ಪ್ರತಿ ದಿನ ಪ್ರತಿ ಒಂದ್ ಹಣ್ಣು ನನ್ನ ತೋಟದಿಂದ ಬರ್ತು. ಸೀಸನ್ ವೈಸ್ ನಾನು ಬರ್ತೇನೆ. ಪೇರು ಮುಗಿದ್ರೂಪ್ಲೆ ಸೀತಾಫಲ ಶುರು ಆಗ್ತದೆ, ಸೀತಾಫಲ ನೀಲ್ದನ್ ಶುರು ಆಗ್ತದೆ, ನೀಲ್ದನ್ ಮ್ಯಾಂಗೋ ಶುರು ಆಗ್ತದೆ, ಮ್ಯಾಂಗೋ ಆಗಿದ್ರೆ ಚಿಕ್ಕು ಶುರು ಆಗ್ತದೆ, ಚಿಕ್ಕು ಆದ್ರೆ ಈ ತೆಂಗಿನ ಕಾಯಿ ಅಂತ ರೆಗ್ಯುಲರ್ ಇರ್ತಾವ. ಸೊ ಪ್ರತಿ ದಿನ ಪ್ರತಿ ಒಂದ್ ಪ್ರಾಡಕ್ಟ್ ಇರ್ತದೆ, ಎರೆಹುಳ ಗೊಬ್ಬರ ಇರ್ತದೆ, ಎರೆಹುಳ ಇರ್ತಾವ. ಸೊ ಎರೆಹುಳ ಗೊಬ್ಬರನ್ನು ನಾವು ಸೇಲ್ ಮಾಡ್ತೀವಿ. ಈಗ ಇಷ್ಟೆಲ್ಲ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಯಾರ್ಯಾರು ಸಹಾಯ ತಗೊಳ್ತಾ ಇದ್ದೀರಿ? ಬೇಸಿಕಲಿ ಮಕ್ಕಳು 3 ಮಂದಿ ಓದ್ತಾ ಇದಾರೆ ಅವರು. ಸೊ ನಾವು ಗಂಡ ಹೆಂಡತಿ ಇಬ್ರು ಇದೀವಿ. ಬೈ ಪ್ರಾಡಕ್ಟ್ ಎಲ್ಲ ನಮ್ಮ ಮಿಸ್ಸಸ್ ಮಾಡ್ತಾರೆ. ತೋಟದಲ್ಲಿ ಒಂದು ನಮ್ಮ ಲೇಬರ್ಸ್ ಇರ್ತಾರೆ. ಪ್ರತಿ ವಾರ 2 ದಿನ 3 ದಿವಸ ಅಲ್ಲಿಗೆ ಹೋಗ್ತೀನಿ. ಸೊ ಅಲ್ಲೆಲ್ಲ ಪೂರ ಅವ್ರಿಗೆ ಗೈಡ್ ಮಾಡಿ ಅಲ್ಲಿ ಬೆಳೆದಂತ ಹಣ್ಣುಗಳನ್ನ ನಾನು, ನಂದೊಂದು ಮಾರುತಿ ಇಕೋ ವ್ಯಾನ್ ಇದೆ. ಸೊ ವ್ಯಾನ್ ಅಲ್ಲಿ ಹಾಕೊಂಡು ನಾನು ಇಲ್ಲಿ ಗುಲ್ಬರ್ಗ್ ಬರ್ತೀನಿ. ಗುಲ್ಬರ್ಗ ನಮ್ಮ ಮನೆಗೆ ನ್ಯಾಚುರಲ್ ರೈಪನಿಂಗ್ ಮಾಡ್ತೀವಿ. ನ್ಯಾಚುರಲ್ ರೈಪಿಂಗ್ ಮಾಡಿ ನಾವು ಸೀದಾ ಮಾರ್ಕೆಟ್ಗೆ ಹೋಗ್ತಾ. ಸೊ ಇದಲ್ದೇನೆ ಇನ್ನೊಂದು ನಾವು ರೈತನಾಗಿ ಒಂದು ವಿಶೇಷ ಏನಂದ್ರೆ ನಾನು ಪೋಲ್ಸ್ ಪ್ರೊಡಕ್ಷನ್ ಒಂದು ಮಾಡ್ಕೊಂಡಿದ್ದೀನಿ. ಸೊ ಈ ರೈತರಿಗೆ ಬೇಕಾದಂತ ಕಂಬಗಳು, ಸಿಮೆಂಟ್ ಕಂಬಿಂದ ಒಂದು ಪ್ರೊಡಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಸಹಿತ ರೈತರಿಗೆ ಅನುಕೂಲ ಆಗ್ಯದ. ಸೊ ಯಾರಿಗೆ ರೈತರ ಕಂಬಗಳು ಬೇಕಾದಂದ್ರೆ ತೋಟಕ್ಕೆ ಬಂದು ಅವರೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಮಾಡ್ತಾರೆ. ಅದನ್ನು ಒಂದು ನಾವು ರೈತರು ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಈಗ 22 ಎಕರೆ ಜಮೀನು ತಮ್ದು, ಒಂದು ವರ್ಷದೊಳಗ ಏನೆಲ್ಲ ನಿಮಗೆ ಖರ್ಚಾಗ್ತದೆ, ಏನೆಲ್ಲ ಆದಾಯ ಬರ್ತದೆ ಅಂತೀರಿ? ಸರ್, ಈ ತೋಟಗಾರಿಕೆ 2 ಎಕರೆಯಲ್ಲಿ ಹೆಂಗ್ ಮಾಡಿದೀನಿ ಅಂದ್ರೆ, ಒಬ್ಬ ರೈತ 10-12 ಲಕ್ಷ ರೂಪಾಯಿ ಅವನು ಉತ್ಪಾದನೆ ಮಾಡಬೇಕು. ಎಲ್ಲಾ ಹಿಡ್ಕೊಂಡು ಒಂದ್ 2-2.5 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಹೋಗ್ತದೆ. 2.5-3 ಲಕ್ಷ ಹೋದನು ನಿವ್ವಳ ಲಾಭ ಒಂದ್ 7-8 ಲಕ್ಷ ರೂಪಾಯಿ ಅಂತೂ ಅವನಿಗೆ ಈ 2.5 ಎಕರೆಯಲ್ಲಿ. ನಾನು 2.5 ಎಕರೆ ಒಳಗ ಯಾಕೆ 1600 ಗಿಡ, 1600 ಗಿಡದಲ್ಲಿ ನಾನು ಈ ಲೀಸ್ಟ್ 500 ರೂಪಾಯಿ ಇಡಿದೀನಿ. ನನಗೆ 10 ಕಿಲೋ ಹಣ್ಣು ಬಂದ್ರು 50 ರೂಪಾಯಿ ಮಾರನು 500 ರೂಪಾಯಿ ಇರ್ತದೆ. 1600-8 ಲಕ್ಷ ರೂಪಾಯಿ ಅದೇ ಒಂದು 1.5 ಲಕ್ಷ ರೂಪಾಯಿ ನಾನು ಎರೆಹುಳ ಗೊಬ್ಬರ ತಗೋತೀನಿ. 1 ಲಕ್ಷ ರೂಪಾಯಿ ಕುರಿಯಲ್ಲಿ ಬರ್ತದೆ. ಸುಮಾರು 10-12 ಲಕ್ಷದಲ್ಲಿ ನಾನು 3-4 ಲಕ್ಷ ರೂಪಾಯಿ ಖರ್ಚಾದ್ರು 8 ಲಕ್ಷ ಇದರಲ್ಲಿ ನಿವ್ವಳ ಲಾಭ ಉಳಿತದೆ. ಸೊ ಉಳಿಕಿದ್ರಲ್ಲಿ ಒಂದ್ 3-4 ಲಕ್ಷ 5 ಲಕ್ಷ ಉಳಿದ್ರು ನನಗೆ 10-15 ಲಕ್ಷ ರೂಪಾಯಿ ನಾನು ವರ್ಷಿಗೆ ನಿವ್ವಳ ಲಾಭವನ್ನು ಅಂತ ಹೋಗ್ತಾ ಇದ್ದೀನಿ. 10-15 ಲಕ್ಷ ಇದು ನಿಮ್ಮ ಒಂದು ಶ್ರಮಕ್ಕೆ ನೀವೇನು ಪಡಿತಾ ಇರುವಂತಹ ಒಂದು ಬೆಲೆ ಅಂತ ಹೇಳಿ ಹೇಳಬಹುದು. ಮುಂದಿನ ದಿನಗಳಲ್ಲಿ ಈ ಒಂದು ಇಳುವರಿ ಆಗಿರಬಹುದು ಅಥವಾ ಲಾಭ ಆಗಿರಬಹುದು, ಯಾಕಪ್ಪ ಅಂತಂದ್ರೆ ನಿಮ್ಮ ಹೊಲದ ಆರೋಗ್ಯ ಏನದ ಅದು ಪ್ರತಿ ದಿವಸನೂ ಈಗ ಸುಧಾರಣೆ ಆಕೋತಾನೆ ಹೋಗುವಂತದ್ದು. ಯಾಕಂತಂದ್ರೆ ಎಲ್ಲ ತಾವು ಸಾವಯವನೇ ಉಪಯೋಗ ಮಾಡ್ತಾ ಇದ್ದೀರಿ, ಎರೆಗೊಬ್ಬರದಂತಹ ಒಂದು ಸಾವಯವ ಪದಾರ್ಥವನ್ನ ತಾವು ಉಪಯೋಗ ಮಾಡ್ತಾ ಇದ್ದೀರಿ, ಇಂಗಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಿಂಗಾಗಿ ನಿಮ್ಮ ಒಂದು ಇಳುವರಿ ಏನದ ಸುಸ್ಥಿರವಾಗದಂತಹ ಒಂದು ಇಳುವರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಆದಾಯ ಹೆಚ್ಚಿಗೆ ಆಗುವಂತಹ ಒಂದು ಸಾಧ್ಯತೆಗಳು ಇದ್ದೇ ಅದಾವ ಅಂತೇಳಿ. ನಮ್ಮ ಯುವ ರೈತರು ಈ ಒಂದು ಪಾಠವನ್ನ ಕಲಿಬೇಕು, ಅವರಿಗೆ ತಾವು ಏನ್ ಹೇಳ್ತೀರಿ? ಸರ್, ಯುವ ರೈತರು ಮೇಜರ್ ಅಂದ್ರೆ ಅವರು ಫಸ್ಟ್ ಒಪ್ಕೋಬೇಕು. ಏನು, ನಾನು ಕೃಷಿ ಮಾಡ್ತೀನಿ ಫಸ್ಟ್ ಸ್ಟೆಪ್. 2ನೇ ಸ್ಟೆಪ್, ನಾನು ಎಲ್ಲದಕ್ಕ ರೆಡಿ ಇದ್ದೀನಿ. ನೀವು ವಿಚಾರ ಮಾಡ್ರಿ, ನಾನು ಒಂದು PG ಮುಗಿಸಿ 26 ವರ್ಷ ಮಾಡಿ ನಾನು 15 ದಿನ ಫ್ಲೈಟ್ ನೇ ತಿರುಗಾಡಂತ ನೌಕರಿ ನಂದು, ಜೊತೆಗೆ 3 ಜೀಪ್, ಜೊತೆಗೆ 150-200 ಜನ ಎಂಪ್ಲಾಯೀಸ್ ನನ್ನ ಕೈಯಲ್ಲಿ. ಇವತ್ತು ನಾನು ಐವನ್ಸೆ ಗೆಸ್ಟ್ ಹೌಸ್ ಮುಂದೆ ರೋಡಿನ ಮೇಲೆ ಹಣ್ಣು ಮಾರ್ಕೋದ್ ನಿಂತೀನಿ. ಆ ಒಂದಿದಕ್ ಇವಕ್ರು ತಯಾರಾದ್ರೆ ಅವ್ರಿಗೆ ಯಾವ ಸಾಫ್ಟ್ವೇರ್ ಗೆ ಹೋಗೋದ್ ಬೇಕಾಗಿಲ್ಲ, ಯಾವ ಇಂಜಿನಿಯರ್ ಆಗೋದ್ ಬೇಕಾಗಿಲ್ಲ. 2 ಎಕರೆ ಇದ್ರೆ ಅವ್ರಿಗೆ 20-25 ಲಕ್ಷ ವರ್ಷಿಗೆ ಮಾಡಿಕೊಡುವಂತದ್ದು ನಾನು ಮಾರ್ಗದರ್ಶನ ಮಾಡುವಂತ ಒಂದು ಕೆಪಾಸಿಟಿ ನಾನು ಬೆಳೆಸ್ಕೊಂಡಿದ್ದೀನಿ. ನಾನು ಅದೇ ಹೇಳ್ತೀನಿ ನನ್ನ ತೋಟಕ್ಕೆ ಬಂದವ್ರಿಗೆ, ನೀವು ರೆಡಿ ಇದ್ದೀರಾ, ನಾನು 50,000-60,000 ರೂಪಾಯಿ ಪೇಮೆಂಟ್ ಮಾಡ್ತೀನಿ, ನನ್ನ ಕೆಲಸ ಮಾಡ್ರಿ ಅಂದ್ರೆ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ ಸರ್. ಅಂದ್ರೆ ನೀವು ಈಗ ನಿಮ್ಮ ಒಂದೇನು ಕೃಷಿ ಉದ್ಯಮದ ಇದನ್ನು ಕೂಡ ವಿಸ್ತಾರ ಮಾಡುವಂತದ್ದು, ಆಮೇಲೆ ಯುವಕರಿಗೆ ಕೆಲಸ ಕೊಡುವಂತದ್ದು ಕೂಡ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ. ಯುವಕರಿಗೆ ಎಜುಕೇಶನ್ ಮತ್ತಪ್ಪ ಉದ್ಯೋಗ, ಅವ್ರ ಮುಂದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲಿಕ್ಕೆ ಒಂದು ಎಂಟರ್ಪ್ರಿನರ್ ಆಗಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿದೀನಿ. ಸೊ ಯಾರು ಬೇಕಾದವ್ರು ಬಂದ್ರು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಅನುಭವ ತಗೊಂಡು ತಮ್ಮ ಅನುಭವ ಹಾಕಿ ನನ್ಕಿನ ಹೆಚ್ಚಿನ ಮಾಡ್ಕೊಂಡು ಹೋಗಬಹುದು ಅಂತ. ಬಹಳ ಒಳ್ಳೆ ವಿಚಾರ ಹನುಮಂತಪ್ಪ ಬೆಳಗುಂಪಿ ಅವರೇ, ತಮ್ಮ ಜೊತೆ ಮಾತಾಡಿ ತಮ್ಮ ಅನುಭವಗಳನ್ನು ಕೇಳಿ ಬಹಳ ಸಂತೋಷ ಆಯ್ತು. ಸಮಗ್ರ ಕೃಷಿ ಮಾಡಿ ಯಾವ ರೀತಿ ತಾವು ಇಡೀ ಒಂದು ಕೃಷಿ ಉದ್ಯಮದ ಚಿತ್ರಣವನ್ನೇ ಬದಲಾವಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾದರಿಯಾದಂತಹ ಒಂದು ಕಾರ್ಯ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಯುವಕ ಯುವತಿಯರಿಗೆ ತಮ್ಮ ಈ ಒಂದು ಕಾರ್ಯಯನದ ಮಾದರಿಯಾಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ವಿಸ್ತಾರವಾಗಿ ಈ ಒಂದು ಉದ್ಯಮ ಬೆಳೆಯಲಿ, ನಮ್ಮ ಎಲ್ಲ ಗ್ರಾಹಕರಿಗೆ ವಿಷಮುಕ್ತವಾದಂತಹ ಆಹಾರ ಕೊಡುವಂತಹ ಒಂದು ಕೆಲಸ ತಾವೇನ್ ಮಾಡ್ತಾ ಇದ್ದೀರಿ, ಅದು ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿಲಿ. ಮತ್ತೆ ಏನು ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹವರು ತಮ್ಮ ಮಾತುಗಳಿಂದ ಸಂಪೂರ್ಣವಾಗಿ ಪ್ರೇರಣೆ ಪಡೆದು ಅವರು ಕೂಡ ಇಂತಹ ಒಂದು ಯೋಚನೆ ಮಾಡಿ ಈ ಒಂದು ಕಾರ್ಯದೊಳಗೆ ಅವರು ಕೂಡ ಮುಂದೆ ಬರಲಿ ಅಂತೇಳಿ ನಾವು ಹಾರೈಸೋಣ. ಆತ್ಮೀಯರೇ, ಹನುಮಂತಪ್ಪ ಬೆಳಗುಂಪಿ ಅವರಿಗೆ ತಾವು ಮಾತಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ನಾನು ಕೊಡ್ತೀನಿ, ತಾವು ನೋಟ್ ಮಾಡಿಕೊಳ್ಬಹುದು. 9449125035 ಈ ನಂಬರಿಗೆ ತಾವು ಕರೆ ಮಾಡಿ ಹನುಮಂತಪ್ಪ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಹನುಮಂತಪ್ಪ ಅವರೇ, ಬಹಳ ಸಂತೋಷ ಆಯ್ತು ತಾವು ಏನು ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿದ್ರಿ, ತಮ್ಮ ಅನುಭವಗಳನ್ನ ಹೇಳಿದ್ರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ಧನ್ಯವಾದಗಳು, ನಮಸ್ಕಾರ. ಈ ತನಕ ಕೃಷಿ ಮಾರುಕಟ್ಟೆಯಲ್ಲಿನ ಅನುಭವ ಈ ಕುರಿತು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹಸರುಗುಂಡಗಿ ಗ್ರಾಮದ ರೈತರಾದ ಹನುಮಂತಪ್ಪ ಬೆಳಗುಂಪಿ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯ ಕೇಳುಗರೆ, ನಿಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ಇದೇ ಜೂನ್ 20ರಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕೆಇಇ ಮೂಲಕ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ, ಸೀಟು ಹಂಚಿಕೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಉಪನ್ಯಾಸಕರು, ನೀಟ್ ಮತ್ತು ಕೆಸಿಇಟಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ZN ಜಾಗೀರ್ದಾರ್. ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 3101105, ಇನ್ನೊಂದು ದೂರವಾಣಿ ಸಂಖ್ಯೆ 295986, ಮತ್ತೊಂದು ದೂರವಾಣಿ ಸಂಖ್ಯೆ 295987. ಕಲಬುರಗಿಯ ಇಸ್ತಿಡಿ ಕೋಡ್ ಸಂಖ್ಯೆ 08472. ತಪ್ಪದೇ ಕೇಳಿ ಭಾಗವಹಿಸಿ. ನಿಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ಇದೇ ಜೂನ್ 20ರಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳೋಗರೆ, ಈ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ 20ನೇ ತಾರೀಕು ಅಂದರೆ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ, ಶೋಭಕ ಬಾರ್ ಪರಾಜಣ. ಏನು ಕರೆದಂಗೇನೋ ವಾಸನೆ ಉಂಟದಲ್ಲ ಮನ್ಯಾಗ. ಹೌದಾ? ಮೂಗು ಬಾಳ ಚುರುಕದ ಬಿಡಪ್ಪ ನಿಂದು. ಅಲ್ಲ, ನನ್ನ ಮೂಗು ಕೆಲವೊಂದ್ ಕಡೆ ಬಾಳ ಚುರುಕಾತ. ಹೌದಲ್ಲ, ಕರೆದದ್ದು ನೋಡಿದ ಕೂಡಲೇ ಚುರುಕಾಗಿ ಬಿಡುತ್ತೆ. ಅಲ್ಲ, ಶೋಭಕನ ಮನೆ ಬಂದ್ರೆ ಬಹಳ ಚುರುಕಾಗ್ತದೆ. ಯಾಕಂತಂದ್ರ ನೀ ಹಂಗ ದಿಲ್ಲಿ ಕೊಡ್ತಿ ಒಂದು, ಆದ್ರೆ ಸ್ವಲ್ಪ ಮೂಗು ಹುಡುಕಿರ್ತಲ್ಲ, ಇನ್ನ ಹೆಚ್ಚು ಸಿಗ್ತಾವೇನೆ. ನಾನು ಹಂಗೆ ಅನ್ಕೊಂಡೆ ಮಾಡಿದ್ನಪ್ಪ ಇವತ್ತ. ಬಹಳ ದಿನ ಆಯ್ತು ಯಾಕೋ ರಾಜಣ್ಣ ಈ ಕಡೆ ಹಾಯ್ದಿಲ್ಲ, ಹಾಯ್ದ್ರು ಹಾಯ್ಬಹುದು ಅಂತ ಅನ್ಕೊಂಡೇ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಶಂಕರ್ ಪಳೆ ಮಾಡಿ, ಖಾರ ಮಾಡಿ, ಸಿ ಅನ್ನು ಮಾಡಿ. ಸಿ ಅಂದು ಮಾಡಿ, ಖಾರ ಅಂದು ಮಾಡಿ, ನಿನಗೆ ಯಾವ್ದು ಬೇಕು? ಅಲ್ಲ, ಯಾವ್ದು ಬೇಕು ಅಂದ್ರೆ ಎರಡೂ ಬೇಕು. ಅದಕ್ಕಿಂತ ಮೊದಲು ಒಂದು ಉತ್ತರ ಕೊಡು. ಏನದು ಪ್ರಶ್ನೆ? ಮತ್ತೇನ ಕೇಳಲ್ಲ. ಎದರ್ಲಿಂದ ಮಾಡಿ? ಎದರ್ಲಿಂದ ಅಂದ್ರೆ ಗೋಧಿ ಹಿಟ್ಟಿನಿಂದ ಮಾಡ್ತಾರಪ್ಪ, ಮೈದಾರ್ಲಿಂದ ಮಾಡ್ತಾರ. ನಾನಂತೂ ಮೈದಾದಿಂದ ಮಾಡೀನಿ. ಹೌದಾಗ್ತಾವ? ಹೌದಲ್ಲ. ಚಂದ ಆಗ್ತಾವ, ಕುರುಕುರು ಅಂತಾವ. ಹೌದಲ್ಲ. ಶೋಭಕ, ಇಲ್ಲಿ ನಂದೊಂದು ನಿಂಗ ಸಲಹೆ ಅದ, ನೀ ಕೇಳಬಹುದು ಬಿಡಬಹುದು, ನಿನ್ ಬಿಟ್ಟಿತ್ತು. ಹೌದಾ? ಏನಪ್ಪ ಅಂತ ಸಲಹೆ? ಏನಂದ್ರ ತಜ್ಞರು ಏನ್ ಹೇಳ್ತಾರಂತಂದ್ರ, ಈ ಮೈದಾ ಹಿಟ್ಟಿಂದ ತಯಾರ ಮಾಡಿರುವಂತ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಬೇಕು, ಉಪಯೋಗ ಮಾಡದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತಂದ್ರ ಎಲ್ಲ ಸೋಸಿ ಸಣ್ಣದ್ ಬಂದಿರ್ತದ. ಹೌದು. ಗೋಧಿ ಹಿಟ್ಟಿನಾಗ ಇರುತ್ತೇಳು, ಮ್ಯಾಲಿಂದ ಸಿಪ್ಪಿರ್ತಲ್ಲ ಆ ಸಿಪ್ಪಿನೊಳಗ ನಾರಿನಂಶ ಇರ್ತದ. ಇದು ಗುರುತಿರುವಂತದ್ದು. ಮೈದಾ ಮಾಡ್ಬೇಕಂತಂದ್ರೆ ಎಲ್ಲ ಹೋಗ್ಬಿಟ್ಟಿರ್ತದ. ಹೌದು, ಎಲ್ಲ ತೆಗೆದು ಒಳಗಿಂದ ಬೆಳ್ಳಂದ ಬೆಳ್ಳಂದ ಬರ್ತಲ್ಲ, ಅದು ಹೆಲ್ತ್ ಚಲೋ ಅಲ್ಲ. ಹೌದಾ? ಅದಕ್ಕೆ ಅದು ತಿನ್ಬಾರ್ದು. ಈಗ ನೀ ಅದು ಅವ್ರಿಗೆ ಆಗ್ತಾವ ಅಂತ ಆಗೋಲ್ಲ, ಸ್ವಲ್ಪ ಬಿರುಸು ಗೋಧಿ ಹಿಟ್ಟಿಂದ ಮಾಡೋದು ನೋಡು. ಹೌದಂತಿ. ಅದಕ್ಕೆ ಇವತ್ತ ನಾ ಈ ಮೈದಾ ಹಿಟ್ಟಿಂದ ಮಾಡಿದ್ರೆ ತಿನ್ನೋದಿಲ್ಲ. ಅಂದ್ರೆ ನಿನ್ ಸಲುವಾಗಿ ಬೇರೆನೆ ಮಾಡ್ಬೇಕಾಯ್ತಪ್ಪ. ನೀ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಹಿಟ್ಟು ಕಲಸಿ ಇನ್ನೊಮ್ಮೆ ಕರೆದು ಎರಡು ರುಚಿ ನೋಡಿ. ಹೌದಾ? ಅಷ್ಟೇ ಮಾಡೋಣ ಅಂತ ತಗೋ. ಇದನ್ನ ಮಾಡಿದ ಏನಾರ ಮಾಡೋಣ ಅಂತ ಆಮೇಲೆ ಅದಕ್ಕೆ ಈಗ ಇನ್ನೊಂದ್ ಸ್ವಲ್ಪ ಬಿಟ್ಟು ಅದನ್ನ ಮಾಡೋಣ ಅಂತ. ಆಮೇಲೆ ಇನ್ನೊಂದ್ ಶೋಭಕ, ಈ ಬೇಕರಿ ಸಾಮಾನುಗಳು ಇರ್ತಾವ ನೋಡು. ಹೌದು. ಅವು ಇರ್ಲಿ, ಯಾವುದೇ ಒಂದು ಮೈದಾಲಿಂದ ಮಾಡಿರುವಂತದ್ದು ಪದಾರ್ಥಗಳು ನಾವು ತಿನ್ಬಾರ್ದು, ಮಕ್ಕಳಿಗೆ ಕೊಡಬಾರ್ದು. ಬೇಕರಿ ಒಳಗೆ ಮಾತ್ರ ಎಲ್ಲಾನು ಮೈದಾಲಿಂದ ಇರ್ತದಪ್ಪ. ಅದು ಈಗ ಬದಲಾವಣೆ ಆಗ್ಲಿತ್ತದ. ಈ ನೀವು ಹೋಟೆಲ್ನಾಗ ನಾರ್ತ್ ಇಂಡಿಯನ್ ಊಟಕ್ಕೆ ಹೋದ್ರೆ ತಿಟ್ಕೋ, ಈ ತಂದೂರಿ ರೊಟ್ಟಿ ಇರ್ತಲ್ಲ ಅದು ಮೈದಾ ಗೋಧಿ ಹಿಟ್ಟು ಎರಡ ಕಲ್ಸಿನ ಮಾಡ್ತಿರ್ತಾರೆ. ಆದ್ರೆ ಗೋಧಿ ಹಿಟ್ಟು ಮಾಡಿರುವಂತ ತಂದೂರಿಗಳು ಸಿಗ್ಲಿತ್ತವ. ಅದೇ ಬದಲಾವಣೆ ಅದೇ ಆಗ್ಯದ. ನಾವು ಕೇಳ್ಬೇಕು ಇದ್ರಿಂದ ತಂದೂರಿ ಮಾಡಿ ಅವ ಏನ್ರಿ ಅಂತೇಳಿ. ಅಂದ್ರ ನಾ ಹೇಳ್ದೇನು, ಇಂಥವ್ ಬಿಟ್ಟು ಬಿಡೋದು. ಇದ್ರ ಬದಲಾಗಿ ಶಿವಕ ಏನದು, ಏನು ನವಣಿ ರಾಗಿ ಸಾವಿ ಕೊರ್ಲ ಇವೇನು ಸಿರಿಧಾನ್ಯಗಳು ನೋಡು, ಇದ್ರಿಂದ ನಾವು ದೂರ ಹೋಗಿವಲ್ಲ. ಹೌದು. ಅವಕ್ ಮತ್ತ ಬರ್ರಪ್ಪ ಬರ್ರಪ್ಪ ನೀವು ಚಲೋ. ಅಲ್ಲ ರಜಾಣ, ಇವತ್ರಲಿಂದ ಬಿಸ್ಕಿಟ್ ಅದು ಬ್ರೆಡ್ ಅದು ಮಾಡ್ತಾರಂತ ಕೇಳಿನಪ್ಪ ನಾನು. ಎಲ್ಲಾ ಮಾಡಬಹುದು. ಹೌದಾ? ಎಲ್ಲಾನೇ ಮಾಡಬಹುದು. ಬಿಸ್ಕಿಟ್ ಬ್ರೆಡ್ ಮಾಡಬಹುದು. ಇನ್ನೊಂದ್ ಚಲೋ ಅಂದ್ರ ನೀವು ಉಪ್ಪಿಟ್ಟು ಮಾಡಬಹುದು, ನೀ ಗುಳ್ಪಂಗ್ಲು ಮಾಡಬಹುದು, ದೋಸೆ ಮಾಡಬಹುದು. ನಿಂಗ್ ಬೇಡಪ್ಪ ಬಾಳ ಟೇಸ್ಟ್ ಅದೇ ಬೇಡ ಅಂತಂದ್ರ ಮತ್ತೆ ದೋಸೆ ಮಾಡ್ಲಿಕ್ಕೆ ಅಕ್ಕಿ ಹಾಕ್ತಿ ಉದ್ದಿನ ಬೇಳೆ ಹಾಕ್ತಿ. ಅದ್ರಾಗ ಒಂದ್ ಬಟ್ಲ ಅಕ್ಕಿ ಕಡಿಮೆ ಮಾಡದ, ಒಂದ್ ಬಟ್ಲಿ ಹಾಕ್ಬಿಡುದು. ಓಹೋ, ಎರಡು ಟೇಸ್ಟ್ ಆಗ್ಬಿಡ್ತದ. ಟೇಸ್ಟ್ ಆಗ್ಬಿಡ್ತು. ಸೇರಿದಾರೆ ಒಳಗ್ ಹೋದಂಗಾಯ್ತು. ಹೌದೌದು. ಆಮೇಲೆ ಮಕ್ಕಳು ಬರೀ ಅವೇ ಮಾಡದ ತಿನ್ನೋದಿಲ್ಲ ಅಂತ, ತಿನ್ನಂಗಿಲ್ಲ ಅಂತ, ಗಂಡನ್ನು ತಿನ್ನೋದಿಲ್ಲ ಅಂತ. ಏನ್ ಮಾಡೋದು ಅದೊಂದ ಹಾಕ್ಬಿಡೋದು ಗೊತ್ತಾಗ ಬಹಳ ರುಚಿಯಾಗಿ ಅಂತ ಅಂದ್ರೆ ಹೇಳ್ಬಿಡುದು. ಹೌದೌದು. ಹೇಳಿ ಇನ್ನೊಂದ್ಸರಿ ತಿನ್ನಂಗಿಲ್ಲ ಅದನ್ನ, ಅದ್ರದಾಗ ಹಾಕಿಲ್ಲ ಅಂದ್ರೆ ಹಾಕಿದೆ ಅಂತ. ಹಿಂಗ್ ಹಾಕ್ತ ನೋಡ್. ಅದಕ್ಕೆ ಈ ಸಿರಿಧಾನ್ಯಗಳನ್ನ ಸ್ವೀಟ್ಸ್ ಅಂತ ಮಾಡ್ಕೊಂಡು ನಾವು ತಿನ್ಬಹುದು. ಆಮೇಲೆ ಇನ್ನೊಂದೇನಂದ್ರೆ ಶೋಭಕ್ಕ, ಬಹಳ ಮುಖ್ಯ, ಈ ಕಡೆ ಈ ಕಡೆ ನಾವು ನೋಡಿದ್ವಲ್ಲ ಹೆಲ್ತ್ ಬಹಳ ಸೂಕ್ಷ್ಮ. ಹೌದಲ್ಲ? ಅದಕ್ಕೆ ಎಲ್ಲರೂ ಹೇಳ್ತಾರ ಯೋಗ ಬಹಳ ಮುಖ್ಯ. ಯೋಗ ನಮ್ಮ ದೇಶದ, ಇಡೀ ಜಗತ್ತಿಗೆ ನಾವು ಕೊಟ್ಟಿರುವಂತ ಒಂದು ವಿದ್ಯೆ. ಅದನ್ನ ಈ ಕಡೆ ಈ ಕಡೆ ಗಾಳಿ ಬಹಳ ಬೀಸಿದವ. ಹೌದು, ಬಹಳ ಮಂದಿ ಮಾಡ್ಲಿತ್ತಾರ. ಬಹಳ ಮಂದಿ. ಆಮೇಲೆ ಟಿವಿ ಒಳಗ್ ಸಹ ತೋರಿಸ್ತಾರಪ್ಪ, ಟಿವಿದಾಗ ತೋರಿಸ್ತಾರ, ರೇಡಿಯೋದಾಗ ಹೇಳ್ತಾರ, ಎಲ್ಲ ಕಡೆ ಮಾಡ್ತಾರ. ಹೌದೌದು. ಆದ್ರ ಇನ್ನೂ ಮಾಡದೆ ಇರುವಂತ ಸಂಖ್ಯೆನು ಬಹಳ. ಹೌದು, ಬಹಳ ಜನ ಮಾಡಂಗೆ ಇಲ್ಲಪ್ಪ. ನೀ ಅದ್ರ ನೀ ಏನು ಬಹಳ ತಂದಿಲ್ಲ ಅದ್ರದಾಗಿದ್ದಿ ನೋಡ. ಅದಕ್ಕೆ ನಿಂಗ್ ಬಹಳ ಇಂದು ಎಳ್ಕೊಂಡು ಬರ್ಬೇಕಾಗಿದ್ದು. ಅದಕ್ಕೆ ಯೋಗ ಮಾಡ್ಬೇಕು, ಆಮೇಲೆ ವಾಕಿಂಗ್ ಮಾಡ್ಬೇಕು. ಈಗ ಶುಗರು ಬಿ ಪಿ ಆಗ್ಯಾವಂತಂದ್ರೆ ಕಾಮನ್ ಫ್ರೆಂಡ್ ಆಗ್ಯಾವ. ಹೌದು. ಅಲ್ಲ ರಜಣ ಇನ್ನೊಂದೇನ್ ಕೇಳ್ತೀನಿ, ಈಗ ವಾಕಿಂಗ್ ಅಂತಂದಲ್ಲ ನೀನು, ಸಂಜೆ ಮಾಡಿ ಎಲ್ಲಾರ ವಾಕಿಂಗ್ ಹೊಂಟ್ ಕೂಡ್ಲಿನಿ, ಯಾಕ್ರಿ ಬಂತೇನ್ರಿ ನಿಮಗ್ನು ಬಿ ಪಿ ಶುಗರ್? ಹೌದಿಲ್ಲ, ನಾವ್ ಎಷ್ಟ್ ಅದಕ್ಕೆ ಕರೆನೆ ಇದಾಗ್ಬಿಟ್ಟಿವ್ ಅಂತ. ಅದು ಬಂದ್ ಕೂಡ್ಲೇನೆ ವಾಕಿಂಗ್ ಚಾಲು ಮಾಡ್ತಾರ ಅನ್ನೋದೊಂದು ಟ್ರೆಂಡ್ ಆಗಿಬಿಟ್ಟು. ಟ್ರೆಂಡ್ ಆಗ್ಬಿಟ್ಟು, ಅದು ಖರೇನು ಅಂತ ಅನ್ಕೊನಿ. ಏನು ಬಹಳ ಮಂದಿಗೆ ವಾಕಿಂಗ್ ಶುರು ಮಾಡ್ಯಾರ ಅಂತಂದ್ರ ಇದು ಏನೋ ಆಗ್ಯದಿದು, ಇದೇನೋ ಸಮಸ್ಯೆ ಅದೇ ಪ್ರಾಣಿ ಒಳಗೆ. ಅದಕ್ಕೆ ಡಾಕ್ಟರ್ ಹೇಳ, ನನಗೂ ಹಂಗೆ ಬಹಳ ಮಂದಿ ಕೇಳ್ರಿ ನಿಮಗೂ ಶುಗರ್ ಬಿ ಪಿ ಬಂದೇನ್ರಿ? ಇಲ್ರಿ ಅಂತ. ನಾನೇ ಇಲ್ರಪ್ಪ, ಅದಕ್ಕೆ ದೂರ ಇಡ್ಬೇಕಂತ ತಿಳ್ಕೊಂಡು ವಾಕಿಂಗ್ ಯೋಗ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದ್ ಶೋಕ, ಬಹಳ ಮಂದಿ ಏನಂತ ಗೊತ್ತೇನೆ, ಎಲ್ ಟೈಮ್ ಅಂದ್ರಿ ಯೋಗ ವಾಕಿಂಗ್ ಮಾಡ್ಲಿಕ್ಕೆ. ಹೌದು, ಮುಂಜಾನೆ ಅದು ಒಂದು ಬಡದಾಡ್ತೀವಿ ಬಡದಾಡ್ತೀವಿ, ಗಂಡ ಹೆಂಡತಿ ಇಬ್ರು ಅಂತಂದ್ರ ಒಂದಕ್ಕೊಂದು ಹತ್ತವಲ್ದು. ನೀವು ಯೋಗ ವಾಕಿಂಗ್ ಭಾರಿ ಆದ್ರಪ್ಪ ಅಂತಾರ. ನಂದೆ ನೀವ್ ಎಷ್ಟು ಕೇಳತ್ರಿ ಅಂದ್ರೆ, ನಂದೆ ನಿಮ್ಗೂ 24 ತಾಸು ಸೇವಾ, ನನಗೂ 24 ತಾಸು ಸೇವಾ. ಹೌದಲ್ಲ, ನೀವ್ ಎಷ್ಟು ಕೇಳತ್ರಿ? ಇಲ್ಲ, ನಾವು 6:30 ಜಲ್ದಿನೇ ಹೇಳ್ತೇವ್ರಿ. ನಂದೆ 6:30 ಕೇಳತ್ರಲ್ಲ, ನನ್ನ ಕಡೆಯಿಂದ ಏನ್ ಮಾಡ್ರಿ, 1 ತಾಸು ಜಲ್ದಿ ಹೇಳ್ರಿ. 6:30 ಹೇಳ್ತಾರಲ್ಲ 5:30 ಹೇಳ್ರಿ, 7 ಕೇಳತ್ರಲ್ಲ 6 ಕೇಳ್ರಿ. 1 ತಾಸು ಮುಂಜಾನೆ ಹೇಳ್ತಾರಲ್ಲ, ಅದು ಯಾರು ತೋಳಿಕ್ ಸಾಧ್ಯ ಇಲ್ಲ. ಏ, ಎಲ್ಲರೂ ಮಲ್ಕೊಂಡಿರ್ತಾರ. ಹೌದು, ನಿಮ್ಮಂತ ದೋಸ್ತರು ಹೇಳ್ತಾರ ನೋಡು, ಆ ಕೆಟಗರಿಗಿದ್ದವ್ರು ಎಲ್ಲರೂ ಮಲ್ಕೊಂಡಿರ್ತಾರ. ಅವ್ರು ಫೋನೇ ಮಾಡೋದಿಲ್ಲ, ಅವ್ರ ಮನೆಗೆ ಬರೋದಿಲ್ಲ, ಆ ಟೈಮ್ ಯಾರು ಡಿಸ್ಟರ್ಬ್ ಮಾಡುದು. ಫಸ್ಟ್ ಕ್ಲಾಸ್ 6 ಕೆದ್ದು ಫ್ರೆಶ್ ಆಗಿ ಒಂದ್ ಅರ್ಧ ತಾಸು ಯೋಗ ಮಾಡ್ರಿ, ಒಂದ್ ಅರ್ಧ ತಾಸು ವಾಕಿಂಗ್ ಮಾಡ್ರಿ, ಒಂದ್ಸಲ ಶುರು ಮಾಡ್ರಿ ಒಂದ್ ಆರು ತಿಂಗಳ, ಅದೇನಾಗತ್ತ ಅಂದ್ರೆ ಆರಕ್ಕೆ ಹೋಗಿದ್ ಐದಕ್ಕೆ ಬರ್ತದೆ ತಾನೆ. ಆ ಒಂದ್ ತಾಸು ಯೋಗ ಆಗತ್ತ, ಒಂದ್ ತಾಸು ವಾಕಿಂಗ್ ಆಗ ಅಂತಂದ ಏನಾಗತ್ತ ಹೇಳು, ನಮ್ಗ 24 ತಾಸಲ್ಲ 26 ತಾಸು ಸಿಕ್ಕಂಗಾಗತ್ತ. ಈಗ ಎರಡ್ ತಾಸು ಮಲ್ಕೊಂಡು ಕಳಿತಿದ್ವ 24ರಾಗ, ಈ 24ರ ಏನ್ ಹೇಳ್ತ ಎರಡ್ ತಾಸು ನಾವು ಜಲ್ದಿ ಎಳಿತೀವಿ, ಅದಕ್ಕೆ 24 ಪ್ಲಸ್ 2 26 ಆದಂಗತ್ತ ನನ್ನ ಲೆಕ್ಕ. ಅದಕ್ಕ ಈ ರೀತಿ ನಾವು ಆರೋಗ್ಯವನ್ನ ಚಲೋತ್ನಾಗ ಇಟ್ಕೊಂಡಿವಿ ಅಂತಂದ್ರ ನಮ್ಮ ಮಕ್ಕಳಿಗೆ ನಾವ್ ಏನರ ಕೊಡಬೇಕಾಗಿತ್ತು ಅಂತಂದ್ರ ನಮ್ಮ ಆರೋಗ್ಯ ಕೊಡಬೇಕು. ಹೌದು, ಯಾಕಂತ ಕೇಳಿ. ಯಾಕಂತಂದ್ರ ನಾನೇ ಹೇಳ್ತೀನಿ ತಗೋ, ನೀ ಆರಾಮಿದ್ದಿ ಅಂದ್ರೆ ಮಕ್ಕಳು ಆರಾಮಿರ್ತಾರಪ್ಪ. ಹಂಗಲ್ಲ, ನೀ ಹಾಸಿಗೆ ಹಿಡಿದಿ ಅಂತಂದ್ರ ಅವ್ರ ಹಾಸಿಗೆ ಬಿದ್ದಂಗೆನೆ ಆಗ್ತದ, ಅವ್ರ ನಿನ್ ಸಲುವಾಗಿ ಕಾಳಜಿ ಮಾಡೋದಾಗ್ತದ. ಅದು ಒಂದಾಯ್ತು. ಇನ್ನೊಂದು, ಈಗ ಶುಗರ್ ಏನ್ ತೋರಿಸ್ಕೊಳಿಕ್ ಹೋಗಿರ್ತಾರ ನೋಡು ಡಾಕ್ಟರ್ ಬಲ್ಲಿ, ಶುಗರ್ ಬಂತಂದ್ರ ಬಳವಳಿ ನಿಮ್ ಮನೆಗೆ ನಿಮ್ ಪೇರೆಂಟ್ಸ್ ಗು ಶುಗರ್ ಅದೇನ್ರಿ, ಹಾಗದೆ ಅವ್ರಿಗೂ ಅದೇನ್ ಕೇಳ್ತಾರ. ಅದ ಅಂದ್ರ ಇಲ್ಲ ಅವ್ರಲಿಂದ ಅದು ಬಂದ್ರೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಆರೋಗ್ಯ ಖರೆ ಆರೋಗ್ಯ ಕೊಡಬೇಕು ಅಂತಂದ್ರ ನಾವು ಆರೋಗ್ಯವಂತವಾಗಿದ್ದೀವಿ ಅಂತಂದ್ರೆ ಅವ್ರಿಗೆ ಬಿ ಪಿ ಬರೋದು ಶುಗರ್ ಬರೋದು ನಾವು ತಡೆ ಹಿಡದಂಗಾಗತ್ತೆ. ಇನ್ನು ಅವ್ರ ಜೀವನ ಶೈಲಿಯಿಂದ ಅವ್ರು ತಂದ್ಕೊಳ್ತಾರದ ಅದು ಬೇರೆ. ಹೌದು ಹೌದು ಹೌದು. ನಾವು ಮಾತ್ರ ಅವ್ರಿಗೆ ಕೊಡಬಾರದು. ಏನಂತೀನಿ ಬರೋಬ್ಬರ ಬಿಡು, ಏನದೇನದ ಇದ್ರದಾಗ ಅಂತಂದ್ರ ನೀನ್ ಮಕ್ಕಳಿಗೆ ಪ್ರೀತಿ ಮಾಡ್ತ ಇಲ್ಲ ಅದು ನನಗೆ ಹೇಳಿ. ಯಾರು ಮಕ್ಕಳಿಗೆ ಪ್ರೀತಿ ಮಾಡಂಗಿಲ್ಲ, ಇದು ಒಂದು ವೇಳೆ ವಿಚಿತ್ರ ಕೇಳ್ತೀಯಪ್ಪ ನೀನು ಅಂತಂದ್ರ ಯೋಗ ವಾಕಿಂಗ್ ಎಂದ ನೀ ಶುರು ಮಾಡ್ತ ನೋಡು, ಅವಾಗ ನಿನ್ ಮಕ್ಕಳಿಗೆ ನೀ ಪ್ರೀತಿ ಮಾಡಿದಂಗ ಅಂತ ನಂದ. ಹೌದಾ, ನೋಡಮ್ಮ ತಗೋ. ಆಯ್ತು, ನೀ ತಗೋ ಅಂದ್ರೆ ಮುಗಿದ ತಗೊಂಡು ಹೋಗೋದ ಆ ಕಡೆ ಹೋಗ್ಬಿಡ ತಗೊಂಡು, ಏನಾಗೋದಿಲ್ಲ. ಅದಕ್ಕೆ ಗಟ್ಟಿ ನಿರ್ಧಾರ ಮಾಡು. ಏನಂತ ಗಟ್ಟಿ ನಿರ್ಧಾರ ಮಾಡಿ ನಾ ನಾಳೆಯಿಂದ ಆರಕ್ಕೆ ಕೇಳ್ತೀನಿ, ಐದಕ್ಕೆ ಬೇಡ, ಎದಿ ಹೊಡ್ಕೋಬೇಡಿ ಹೇಳು. ಆರಕ್ಕೆ ಕೇಳ್ತೀನಿ, ಆರಕ್ಕೆದ್ದು ಯೋಗ ವಾಕಿಂಗ್ ಶುರು ಮಾಡ್ತೀನಿ ಅಂತಂದ್ರ ನಿನ್ನ ಮಕ್ಕಳಿಗೆ ಪ್ರೀತಿ ಮಾಡಿದಂಗ ಗಂಡಗ್ ಪ್ರೀತಿ ಮಾಡಿದಂಗ. ಇಲ್ಲ ಅಂದ್ರೆ ಇಲ್ಲ ಇಲ್ಲ ನನ್ನ ಲೆಕ್ಕದ. ನೀ ಬೈಲಿಕರ ಬೈ ಅಲ್ಲಿಕರ ಹೌದಿಲ್ಲ ನೋಡು. ಅವು ಏನ್ ಮಾಡಿಲ್ಲ, ಇನ್ನೊಂದಿಷ್ಟು ಗೋಧಿ ಹಿಟ್ಟು ಕಲಸು. ಹೌದು, ಮೊದಲ ಅದನ್ನ ಮಾಡ ನೋಡ ಮಾಡಿ ನೋಡ. ಹೌದು, ಅವೆರಡು ಇಡೋಣ. ಮಾಡಿದ್ದು ಯಾವಾಗ್ಲೂ ಈ ಮೈದಾ ಹಿಟ್ಟಲಿಂದ ಮಾಡಿರ್ತೀನಪ್ಪ, ಚಲೋ ಆಗಿರ್ತಾವ ನಮ್ಗ, ತಿನ್ಲಿಕ್ಕೂ ಚಲೋ ಅನಿಸ್ತದ, ಹೌರ್ಗಾಗಿರ್ತಾವ, ಕುರುಕುರು ಅಂತಾವ. ಈ ಗೋಧಿ ಹಿಟ್ಟಲಿಂದ ಮಾಡಿದ ಕೂಡಲೇ ಹೆಂಗ ಆಗ್ತಾವ ಅನ್ನೋದದ, ಆದ್ರೆ ಮಾಡಿ ನೋಡಮ್ಮಲ್ಲ. ಅಲ್ಲ ನೋಡು, ಒಂದು ನಮ್ಮ ಮನಸ್ಥಿತಿ ಬದಲಾಸ್ಕೋಬೇಕು. ಇವು ನಮ್ಮ ಆರೋಗ್ಯಕ್ಕೆ ಚಲೋವ, ಇವು ಚಲೋನೇ ಆಗ್ತಾವ ಅಂತ ಅನ್ಕೊಂಡಿ ಅಂದ್ರೆ ಚಲೋ. ರಾಜನ ಕೆಟ್ಟ ಅಂದ್ರೆ ರಾಜನ ಕೆಟ್ಟ. ಹೌದು ಬಿಡು, ರಾಜನ ಒಳ್ಳೆ ಕೆಟ್ಟ ಸುದ್ದಿಗೆ ಸ್ವಲ್ಪ ಒಳ್ಳೆ ಗುಣಗಳು ಅಂತ ಅನ್ಕೊಂಡು ಅಂತಿಟ್ಕೋ, ಆ ಒಳ್ಳೆ ಗುಣಗಳು ಹೊರಗೆ ಬರ್ತಾವ, ನಿಂಗೆ ಕಾಣಿಸ್ತಾವ. ಏನು ಕೊರ ಒದರ್ತಿರ್ತಾನೆ ಅವನೇನ್ ಹಚ್ಚಿ ನೀನು ಅಂತಂದ್ರೆ ಏನು ಗೊತ್ತಾಗೋದಿಲ್ಲ. ಏನ್ ಅನ್ನಂಗಿಲ್ಲ ಬಿಡು, ಹಂಗಾರ ನಡಿ ಮಾಡಿ ನೋಡಮ್ಮಂತ. ಆಯ್ತು ಮತ್ತೆ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೃಷಿ ರಂಗದಲ್ಲಿ ಈಗ ಬಸಣ್ಣ ಇಬ್ರಾಹಿಂಪುರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ. ಹಕ್ಕೆ ಹಾರಿ ಬಲಿವಾಳ ಬಿದ್ದು ಅಲಭೋಕಾರ ಅಲಭೋತಾರ ಬಾ.